ನಾಳೆ ಚಾಲನೆ. ಗ್ಯಾರಂಟಿ ಯೋಜನೆಗಳಿಂದ ಹೆಚ್ಚಿದ ತಲಾದಾಯ, ನೀಗಿದ ಆರ್ಥಿಕ ಅಸಮಾನತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ನರಗುಂದದಲ್ಲಿ ಇಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ. ರಾಜ್ಯದ ವಿವಿಧೆಡೆ ಶಿವಶರಣ ನುಲಿಯ ಚಂದಯ್ಯ ಜಯಂತಿ ಆಚರಣೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಇದು ಆಕಾಶವಾಣಿ. ಈಗ ಒಂದು ಪ್ರಕಟಣೆ ಕೇಳಿದರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು. ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು. తెలుగు కార్యక్రమాలు వినాలని ఉందా? మన తెలుగు కార్యక్రమాలు కూడా న్యూస్ ఆన్ ఏఐఆర్ యాప్ లో లభ్యమవుతుంది. ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം. സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി. ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೀನು ಕೃಷಿಯಲ್ಲಿ ಮೀನಿನ ಆಹಾರ ಮತ್ತು ನಿರ್ವಹಣೆ ಕುರಿತು ಡಾಕ್ಟರ್ ಅಮೋಘ್ ಕೆಆರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ನಂತರ ತುರುವೇಕೆರೆ ತಾಲೂಕು ನೀರುಗುಂಟಪಾಳ್ಯದ ನಾಗಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದವನ್ನು ಸಹ ಕೇಳಬಹುದು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮೀನು ಕೃಷಿಯಲ್ಲಿ ಮೀನಿನ ಆಹಾರ ಮತ್ತು ನಿರ್ವಹಣೆ ಕುರಿತು ಡಾಕ್ಟರ್ ಅಮೋಘ್ ಕೆಆರ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮೀನು ಕೃಷಿಯಲ್ಲಿ ಮೀನಿನ ಆಹಾರದ ಪ್ರಾಮುಖ್ಯತೆ ಮತ್ತು ಅದರ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೀದರ್ನ ಪಶುವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಅಮೋಘ್ ಕೆಆರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅಮೋಘ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ತೆ ಡಾಕ್ಟರ್ ಅಮೋಘ್ ಅವರೇ. ಇವತ್ತು ನಮಗೆ ಈ ಮೀನು ಕೃಷಿಯಲ್ಲಿ ಮೀನಿನ ಆಹಾರದ ಪ್ರಾಮುಖ್ಯತೆ ಎಷ್ಟಿದೆ ಮತ್ತು ಇದರ ನಿರ್ವಹಣೆಯನ್ನು ಹೆಂಗ್ ಮಾಡಬೇಕು ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ. ಖಂಡಿತವಾಗ್ಲೂ ಸರ್, ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಪ್ರಾಣಿಗಳಿಗೆ ಬಹುಮುಖ್ಯವಾದದ್ದು ಆಹಾರ, ಹಾಗೆ ಕೂಡ ಮೀನುಗಳಿಗೂ ಕೂಡ. ಮೀನು ಸಾಕಾಣಿಕೆಯಲ್ಲಿ ನಾವು ಪ್ರಿನ್ಸಿಪಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಕರಿತೇವೆ. ಆ ಅಮೌಂಟ್ 30-40% ಖರ್ಚಾಗ್ತಕ್ಕಂಥದ್ದು, 45% ಅಷ್ಟು ಖರ್ಚಾಗ್ತಕ್ಕಂಥದ್ದು ಆಹಾರಕ್ಕೆ ಮಾತ್ರ. ಹಾಗಾಗಿ ನಾವು ಆಹಾರ ನಿರ್ವಹಣೆ ಮೀನು ಸಾಕಾಣಿಕೆಯಲ್ಲಿ ಬಹುಮುಖ್ಯ ಅಂತ ಹೇಳ್ತೇವೆ. ಮತ್ತೆ ನಾವು ಈ ಆಹಾರ ನಿರ್ವಹಣೆ ಪ್ರಾಮುಖ್ಯತೆ ಏನು ಅಂತ ಅಂದ್ರೆ, ನಾವು ಎಲ್ಲ ಮೀನಿನ ವಿವಿಧ ಏನಂತೇವೆ ಜೀವನದ ಒಂದು ವಿವಿಧ ಹಂತಗಳಲ್ಲಿ ಅದಕ್ಕೆ ದೇಹದ ಗಾತ್ರಕ್ಕೆ ತಕ್ಕದಾದಂತ ಆಹಾರಗಳನ್ನ ಕೊಡ್ತಾ ಹೋಗ್ಬೇಕಾಗತ್ತೆ. ಹಾಗಾಗಿ ಮೀನು ಸಾಕಾಣಿಕೆಯಲ್ಲೂ ಕೂಡ 35-45% ಏನು ಖರ್ಚು ವೆಚ್ಚಗಳನ್ನು ಮೀನು ಆಹಾರಕ್ಕೆ ನಾವು ತೆಗೆದಿಡ್ತೇವೆ. ಹಾಗಾಗಿ ಆಹಾರ ನಿರ್ವಹಣೆಯು ಕೂಡ ಅಷ್ಟೇ ಪ್ರಾಮುಖ್ಯವಾದದ್ದು ಅನ್ನೋದು ನಮ್ಮ ಉದ್ದೇಶ. ಯಾಕಂದ್ರೆ ಈಗ ಮೀನುಗಾರಿಕೆ ಇದು ಕೃಷಿಯ ಒಂದು ಉಪಕಸುಬಾಗಿದೆ. ಈಗ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರೈತರ ಆದಾಯ ದ್ವಿಗುಣ ಆಗಬೇಕು, ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು, ಕೇವಲ ಕೃಷಿಯನ್ನ ನಂಬಿಕೊಂಡು ಹೋದ್ರೆ ಆಗಲ್ಲ, ನೀವು ಇದನ್ನು ಮಾಡ್ರಿ ನಿಮ್ಮ ಒಂದು ಆದಾಯ ಹೆಚ್ಚಿಗೆ ಆಗಬೇಕು ಅನ್ನೋ ಒಂದು ಒತ್ತನ್ನ ಸರ್ಕಾರದವರು ಕೊಡ್ತಾನೆ ಇದ್ದಾರೆ. ಕೃಷಿ ಇಲಾಖೆ ಇರ್ಬೋದು, ಪಶು ವೈದ್ಯಕೀಯ ಇಲಾಖೆ ಇರ್ಬೋದು, ಅದರಂತೆ ತಮ್ಮ ಒಂದು ಮೀನುಗಾರಿಕೆ ಕೇಂದ್ರ ಮತ್ತು ಮೀನುಗಾರಿಕೆ ಇಲಾಖೆ ಕೂಡ ರೈತರ ಮನೆ ಬಾಗಿಲಿಗೆ ತಮ್ಮದೇ ಆದ ಒಂದು ಯೋಜನೆಯನ್ನ, ತಮ್ಮದೇ ಆದ ಒಂದು ಅವಕಾಶವನ್ನ ರೈತರಿಗೆ ಪ್ರಚಾರ ಮಾಡ್ತಾ ಇದ್ದಾರೆ. ತಮ್ಮಂತ ವಿಜ್ಞಾನಿಗಳು, ಪ್ರಾಧ್ಯಾಪಕರು ಈ ಬಗ್ಗೆ ಹಗಲಿಡೀ ಈ ಒಂದು ಪ್ರಯತ್ನದಲ್ಲೇ ತಾವು ಕೂಡ ಇದ್ದೀರಿ. ಇವತ್ತು ಮೀನು ಕೃಷಿಯಲ್ಲಿ ನೈಸರ್ಗಿಕ

ಆಹಾರ ಮೀನಿನ ಆಹಾರ ಉತ್ಪಾದನೆ ಈಗ ಸದ್ಯಕ್ಕೆ ಯಾವುದು ಇಲ್ಲ. ಯಾಕಂದ್ರೆ ಈಗ ಒಬ್ಬ ರೈತ ಉಪಕಸ್ಬಾಗಿ ಮೀನಿನ ಸಾಕಾಣಿಕೆ ಆಯ್ದುಕೊಂಡಾನಂದ್ರೆ ಈ ಕಡೆ ಉಪಕಸ್ಬಾಗಿ ಮೀನಿನ ಆಹಾರ ತಯಾರಿಗೆ ಮಾಡೋನು ಕೂಡ ಒಂದು ಉಪಕಸ್ಬಾಗತ್ತಲ್ಲ. ಖಂಡಿತವಾಗ್ಲೂ ಅದು ಬೇರೆ ಇದು ಬೇರೆ. ಆದ್ರೆ ಇಬ್ಬರಿಗೆ ಅವರಿಗೊಂದು ಇವರು ಕೂಡ ಒಂದು ರೈತರಾಗಿರ್ತಾರೆ. ಹೌದು, ಪೂರಕವಾದ ಒಂದು ಅದು ಮೀನು ಉದ್ಯಮಕ್ಕೆ ಸಂಬಂಧಪಟ್ಟ ಸಾಕಾಣಿಕೆಯಲ್ಲಿ ಇರಬೇಕು ಅನ್ನೋದು ಅವರಿಗೂ ಇರೋದಿಲ್ಲ. ಇಲ್ಲ, ಫೀಡ್ ಅಲ್ಲೂ ಇಂಡಸ್ಟ್ರಿಗೂ ಹೋಗ್ಬಹುದು. ಎಷ್ಟಿದೆ ಈ ಕಡೆ ಮೀನಿನ ಆಹಾರ ಉತ್ಪಾದನೆ ಒಂದು, ಈಗ ಮೀನು ಮರಿಗಳ ಉತ್ಪಾದನೆ ಒಂದು, ಈಗ ಮೀನಿನ ಬೆಳವಣಿಗೆ ಒಂದು, ಮೀನಿನ ಮಾರುಕಟ್ಟೆ ಒಂದು, ಮೀನಿನ ಸಾಕಾಣಿಕೆ ಒಂದು. ಎಷ್ಟು ಉದ್ಯಮ ಇದೆ ಮೀನು ಉದ್ಯಮ? ಖಂಡಿತವಾಗ್ಲೂ. ಇತ್ತೀಚಿನ ದಿನಗಳಲ್ಲಿ ನಾವು ವಿಜ್ಞಾನಿಗಳು ನಮ್ಮ ಕಲೀಗ್ಸ್ ಎಲ್ಲ ಸೇರಿದಾಗ ಮಾತಾಡ್ತೇವೆ, ಐಟಿ ಬಿಟಿ ಬಿಟ್ರೆ ನೆಕ್ಸ್ಟ್ ನಮ್ದೇ ಕಂಪ್ನಿ. ಅಲ್ಲ, ಈಗ ನಾವು ನಿರ್ಲಕ್ಷಿಸಿದ ಉದ್ಯಮ ಇದು, ಐಟಿ ಕ್ಷೇತ್ರ ಬಿಟ್ರೆ ನಮ್ದೇ, ನಾವು ನಿರ್ಲಕ್ಷಿಸಿದೀವಿ ಅಷ್ಟೇ. ಜನಗಳಿಗೆ ಅರಿವು ಮೂಡ್ತಾ ಇಲ್ಲ. ಆಗ್ತಾ ಇರೋ ರಿಸರ್ಚ್ ಗಳು ಲ್ಯಾಬ್ ಅಲ್ಲಿ ಇದೆ, ಲ್ಯಾಬ್ ಟು ಫೀಲ್ಡ್ ಗಳು, ಯಾವುದೇ ರೀತಿಯಾದಂತಹ ಜ್ಞಾನಗಳಾಗಿರ್ಬೋದು, ಎಕ್ಸ್ಟೆನ್ಷನ್ ವರ್ಕ್ ಗಳಾಗಿರ್ಬೋದು, ಜನಗಳಿಗೆ ಮಾಹಿತಿ ಕೊಡ್ತಾ ಇರೋದಾಗಿರ್ಬೋದು, ತಲುಪ್ತಾ ಇಲ್ಲ, ಇದೆಲ್ಲ ಪ್ರಮುಖ ಕಾರಣಗಳಾಗಿದೆ. ಮೀನುಗಾರಿಕಾ ಕ್ಷೇತ್ರ ಕೃಷಿಯ ಉಪಕಸುಬು ಅಂತ ನಾವು ಹೇಳ್ತೇವೆ. ಮೀನುಗಾರಿಕೆನೇ ಒಂದು ದೊಡ್ಡ ಕ್ಷೇತ್ರ, ಕೃಷಿ ಕೂಡ ಅದು ಸಮುದ್ರ, ಅದು ಸಮುದ್ರದಷ್ಟು ವಿಸ್ತಾರ. ಕೃಷಿಯಲ್ಲಿ ಎಷ್ಟು ಪ್ರಕಾರ ಇದೆ, ಯಾವ ಬೆಳೆ ಬೆಳೆಬಹುದು, ಮಣ್ಣನ್ನ ಇದ್ ಮಾಡಬಹುದು, ಮತ್ತೆ ಭೂಮಿ ಮೇಲೆ ಬೆಳೆಯೋದ್ ಬೇರೆ, ಭೂಮಿ ಕೆಳಗೆ ಬೇರೆ, ಮತ್ತೆ ವಾತಾವರಣಕ್ಕಿಂತ ಮೇಲೆ ಬೆಳೆ, ಸಾಕಷ್ಟು ಯಾವ ಬೆಳೆ ಬೆಳೆಬಹುದು. ಆಯ್ತು, ಡಾಕ್ಟರ್ ಅಮೋಕ್ ಕೆಆರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಬೀದರ್ನ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ ಹೆಬ್ಬಾಳದಲ್ಲಿರುವ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾಗಿ ನಮಗಿವತ್ತು ನಮ್ಮ ರೈತ ಬಾಂಧವರಿಗೆ ಮೀನು ಕೃಷಿಯಲ್ಲಿ ಮೀನಿನ ಆಹಾರದ ಪ್ರಾಮುಖ್ಯತೆ ಮತ್ತು ಅದರ ನಿರ್ವಹಣೆ ಈ ಕುರಿತು ತುಂಬಾ ಮಹತ್ವವಾದ ಮಾಹಿತಿಯನ್ನು ಮಾಡಿಕೊಟ್ರೆ. ಕೆಲವು ರೈತರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿ ನಮಗೆ ಅಮೋಘ ಅವರಿಂದ ಬೇಕಾಗಿದೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ. ಖಂಡಿತವಾಗ್ಲಿ ಸರ್. ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ದೂರವಾಣಿ ಸಂಖ್ಯೆ 8144725214 ಇನ್ನೊಮ್ಮೆ ಹೇಳ್ತೇನೆ, 8144725214. ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಮೀನು ಕೃಷಿಯಲ್ಲಿ ಮೀನಿನ ಆಹಾರ ಮತ್ತು ನಿರ್ವಹಣೆ ಕುರಿತು ಡಾಕ್ಟರ್ ಅಮೋಘ ಕೆಆರ್ ಅವರೊಂದಿಗೆ ಇದುವರೆಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಕೃಷಿ ರಂಗದಲ್ಲಿ ಇನ್ನೀಗ ತುರುವೇಕೆರೆ ತಾಲೂಕು ನೀರ್ಗುಂಟಿಯಾಪಾಳ್ಯದ ನಾಗಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳೋಣ. ಪಾರ್ವತ ದೇವಿ ಕಲುಸೆ ಕಲ್ಯಾಣದ ಪಾದ ನೋರಸೆ ಕಲ್ಯಾಣದ ಪಾದ ಕಲುಸೆ ಕಲ್ಯಾಣದ ಪಾದ ನೋರ ಕಲುಸೆ ಕಲ್ಯಾಣದ ಪಾದ ನೋರ ರೇ ನಳ್ಳಿಯ ಬಾರೆ ಮೇಲಿರುವೋನೇ ನಾರಿಯ ಮಗನೇ ಪೂಜಿಗೆ ಬರಬೇಕು ಬನಿಯ ಬಾಳೆಹಣ್ಣು ಗಂಗೆ ಪೂಜಿಗೆ ಬರ ಪೂಜಿಗೆ ಬರ ಕಳಸದ ಪೂಜಿಗೆ ನೋಡಿ ಮುಂದಾಗಿ ಕನ್ನ ಬಾಡಿಂದ ಯಾರಿ ಬಂದು ಒಂದಡಿಕೆ ಒಂದೇ ಗಂಧ ದುಂಡೆ ಒಂದೇ ಗಂಗಮ್ಮ ನೀಮಾಚಾಯ ಒಂದೇ ಗಂಗಮ್ಮ ನೀಮಾಚಾಯ ಒಂದೇ ಗಂಗಮ್ಮ ನೀಮಾಚಾಯ ಒಂದೇ ಗಂಗಮ್ಮ ನೀಮಾಚಾಯ ಗಂಗಮ್ಮ ನೀಮಾಚಾಯ ನಮ್ಮಿಗೆ ತುಂಬಿ ಕೊಡಮ್ಮ ಜಾಲಾದಿಯ ತಾರದ ಬಾವಿಲಿ ಮುಕ್ಕಣ್ಣೇಶ್ವರನ ಮೋಡದವಳೆ ಮುಕ್ಕಣ್ಣೇಶ್ವರನ ಮೋಡ ಮುಕ್ಕಣ್ಣೇಶ್ವರನ ಮೋಡದವಳೆ ಮುಕ್ಕಣ್ಣೇಶ್ವರನ ಮೋಡದವಳೆ ಮುಕ್ಕಣ್ಣೇಶ್ವರನ ಮೋಡದವಳೆ ಮುಕ್ಕಣ್ಣೇಶ್ವರನ ಮೋಡದವಳೆ ಮುಕ್ಕಣ್ಣೇಶ್ವರನ ಮೋಡದವಳೆ ಮಾಡಿ ರೆಂಬೆ ಗಂಗಮ್ಮ ಬರುತ್ತಾಳೆ ಗಂಗಮ್ಮ ಬರುತ್ತಾಳೆ ಪಟ್ಟಣವಾಸುರ ಸೇರಿ ಹಟ್ಟಿಗೆ ಮೋತಾರವಿ ಹಟ್ಟಿಗೆ ಮೋತಾರವಿ ಹಟ್ಟಿಗೆ ಮೋತಾರವಿ ಹಟ್ಟಿಗೆ ಮೋತಾರವಿ ಹಟ್ಟಿಗೆ ಮೋತಾರವಿ ಈ ಮನೆಗೆ ಅರುದೆ ಗಂಗಮ್ಮ ಬರು ಸೇರಿ ಆದಿಗೆ ಮೋತಾರವಿರಿಗೆ ಮೋತಾರವಿ ಆದಿಗೆ ಮೋತಾರವಿರಿಗೆ ಮೋತಾರವಿ ಆದಿಗೆ ಮೋತಾರವಿರಿ ಮನಿಗೆ ನಿಂದ್ರೇ ಗಂಗಮ್ಮ ಬರುತ್ತಾಳೆ ನಿಂದ್ರೇ ಗಂಗಮ್ಮ ಬರುತ್ತಾಳೆ ಗಂಧವನೆಟ್ಟು ಪೊಟು ಬಾಳೆಹಣ್ಣ ಸುರದೇಟ್ಟು ಬಾಳೆಹಣ್ಣ ಸುರದೇಟ್ಟು ಸುವಾಬ ಸುವೆ ಸುವಾಬ ಬಾಳೆಹಣ್ಣ ಸುರದೇಟ್ಟು ನೆರೆಯೋರ ಹಕ್ಕ ಬರಕ್ಕೆ ತೊಳಸಾನ ತಗುದಾಳೆ ಅಡೆದವ್ವ ನಡವನಿಗೆ ಭತ್ತ ಸುರುದಾಳೆ ಭತ್ತ ಸುರುದಾಳೆ ಸುವಾಬ ಸುವೆ ಸುವಾಸಕ್ಕೆ ಸರಣಿಗೆ ಸೆಸರಿ ದೊಡ್ಡಿ ಭತ್ತ ನಡವಾಗಿ ನರಿಗೆ ಚೆಲ್ಲೋತ ಬಾಗಿನರಿಗೆ ಚೆಲ್ಲೋತ ಸುವಾಬ ಸುವೆ ಸುವಾಗಿ ನರಿಗೆ ಚೆಲ್ಲೋತ ಪಾಂಡ್ಯವರ ದ್ರೌಪದಿರಳಕ್ಕೆ ತೊಳಿಶಾಳೆ ಪಾಂಡವರ ದ್ರೌಪದಿ ಹಕ್ಕೆ ತೊಳಿಶಾಳೆ ಸುವಾಬ ಸುವೆ ಸುವಾಬ ಭತ್ತ ಕೊಟ್ಟೋತ ಚಕ್ಕಂದ ನಾಡೋತ ಮೂರ್ಕಣ್ಣೇಶ್ವರನ ನೆನೆಯೋತ ಕಣ್ಣೇಶ್ವರನ ನೆನೆಯೋತ ಸುವಾಬ ಸುವೆ ಸುವಾಬ ಕಣ್ಣೇಶ್ವರನ ನೆನೆಯೋತ ಕೊಟ್ಟಾಳಲ್ಲೇ ಕನು ತಮ್ಮಯ್ಯನ ಮೊದವಿಗೆ ಕನು ತಮ್ಮಯ್ಯನ ಮೊದವಿಗೆ ಸುವಾಬ ಸುವೆ ಸುವಾಬ ಬಟ್ಟಿಲಿ ಕಲ್ಲಳ್ಳೋ ಒತ್ತಿಲಿ ಸೇದ ಬಾವಿ ರಕ್ಕ ಕೊಟ್ಟಿದುರೇ ದಣಿರಾಂದ ರಕ್ಕ ಕೊಟ್ಟಿದುರೇ ದಣಿರಾಂದ ಸುವಾಬ ಸುವೆ ಸುವಾಬ ರಕ್ಕ ಕೊಟ್ಟಿದುರೇ ದಣಿರಂದ ವನಿಕೆಯ ಕೆತ್ತಿದ ಬಡಗಿ ಸುಖಿ ಬಾಳು ಕೆತ್ತಿದ ಬಡಗೆ ಸುಖಿ ಬಾಳು ಸುವಾಬ ಸುವೆ ಸುವಾಬ ಬಾವಿಲಿ ಕಲ್ಲಳ್ಳೋ ಬೀದಿರಿ ಸೇದ ಬಾವಿ ಸಂಜಮ ಕೊಟ್ಟಿದುರೆ ದಣಿರಾಂದ ಸಂಜಮ ಕೊಟ್ಟಿದುರೆ ದಣಿರಾಂದ ದಣಿರಂದ ವನಿಕೆಯ ಮಾಡಿದ ಬಡಗಿ ಸುಖಿ ಬಾಳು ಮಾಡಿದ ಬಡಗಿ ಸುಖಿ ಬಾಳು ಸುವಾಬ ಸುವೆ ಮಾಡಿದ ಬಡಗಿ ಸುಖಿ ಬಾಳು ಸುವಾದ ಬಡಗಿ ಸುಖಿ ಬಾಳು ಸುವಾಬ ಸುವೆ ಸುವ ಕಲ್ಲಳ್ಳ ಮೇಲೆ ನೆಲ್ಲಕ್ಕೆ ತೊಳಸೋಳೆ ಈಶ್ವರನ ಮಡದಿ ಗವರಮ್ಮ ಈಶ್ವರನ ಮಡದಿ ಗವರ ಅಂತ ಕಿರಪೇಲೆ ಸಖಿ ಅಂತ ಕಿರಪೇಲೆ ಸುವಾಬ ಸುವೆ ಸುವಾಬಲ್ಲ ಮೇಲೆ ಕ್ಯಾಸಕ್ಕೆ ತೊಳು ಸೋಳೆ ಈಶ್ವರನ ಮಡದೆ ಗವರಮ್ಮ ಈಶ್ವರನ ಮಡದೆ ಗವರಮ್ಮ ಸುವಾಬ ಸುವೆ ಸುವಾಬನ ಮಡದೆ ಗೌರಮ್ಮನ ಕಾಲ ಅಂತ ಕಿರಪೇಲೆ ಲಕ್ಕಿ ಅಂತ ಕಿರಪೇಲೆ ಸುವಾಬ ಸುವೆ ಸುವಾಬ ಸುವಾಬ ಸುವಿ ಸುವಾಬ ಸುವಾಬ ಶಿವನೇ ಸುವಾಬ ಸುವೆ ಸುವಾಬ ಸುವಾಬ ಶಿವನೇ ಸುವಾಬ ಕೈಯ ಒಳನಿಕೆ ಈ ಕೈಯು ತಕ್ಕಂಡು ಬಾಬೂರಿ ತೋಳ ತಿರಗೋತ ಬಾಬೂರಿ ತೋಳ ತಿರಗೋತ ಸುವಾಬ ಸುವೆ ಸುವಾಬೋರಿ ತೋಳ ತಿರಗತ ಕೊಟ್ಟಾರಲ್ಲೇ ಓದೋ ಹರಗಿಣಿಯ ಮೊದವಿಗೆ ಓದೋ ಹರಗಿಣಿಯ ಮೊದವಿಗೆ ಸುವಾಬ ಸುವೆ ಸುವಾಬ ಸುವಾಬ ಸುವಿ ಸುವಾಬ ಸುವಾಬ ಶಿವನೇ ಸುವಾಬ ಸುವೆ ಸುವಾಬ ಸುವಾಬ ಶಿವನೇ ಸುವಾಬ ಗಂಗೆರೋ ಮುತ್ತಿನ ಮಲೆಗೆಂಡು ಮುತ್ತಿನ ಸರಗ ಗುಬಕಟ್ಟು ಮುತ್ತಿನ ಸರಗ ಗುಬಕಟ್ಟು ಸುವಾಬ ಸುವೆ ಸುವಾಬ ಮುತ್ತಿನ ಸರಗ ಗುಬಕಟ್ಟು ಕಟ್ಟಿಕೊಂಡು ತುಗಿ ಬಿಟ್ಟರು ಜಂತ ಧ್ವನಿಕೇಯ ಬಿಟ್ಟರು ಜಂತ ಧ್ವನಿಕೇಯ ಸುವಾಬ ಸುವೆ ಸುವಾಬ ಸುವಾಬ ಸುವಿ ಸುವಾಬ ಸುವಾಬ ಶಿವನೇ ಸುವಾಬ ಸುವಾಬ ಸುವೆ ಸುವಾಬ ಸುವಾಬ ಶಿವನೇ ಸುವಾಬ ಪೂಜಿಗೆ ಏನೇನಾಗಲು ಬೇಕು ಹಾರೋ ರಂಗಾಡಿ ಹರಶೋಣ ರಂಗಾಡಿ ಹರಶೋಣ ಸುವಾಬ ಸುವೆ ಸುವಾಬ ಸುವಿ ಸುವಾಬ ಸುವಾಬ ಶಿವನೇ ಸುವಾಬ ಸುವೆ ಸುವಾಬ ಸುವಾಬ ಶಿವನೇ ಸುವಾಬ ರಂಗಾಡಿ ಹರಶರಣಂಗ ನೋಲೋ ಮನಕ್ಕೆ ಪೂಜಿಗೆ ಬರಬೇಕು ಮನಕ್ಕೆ ಪೂಜಿಗೆ ಬರಬೇಕು ಸುವಾಬ ಸುವೆ ಸುವಾಬ ಸುವಾಬ ಸುವಿ ಸುವಾಬ ಸುವಾಬ ಶಿವನೇ ಸುವಾಬ ಸುವಿ ಸುವಾಬ ಸುವಾಬ ಶಿವನೇ ಸುವಾಬ ಬಿಯ ಹಿಂದೆ ನ್ಯಾರು ನಿಂತವಳೆ ಬರುವ ಜಂಗು ಮರ ನಗುಸೋಳೆ ಬರುವ ಜಂಗು ಮರ ನಗುಸೋಳೆ ಸುವಾಬ ಸುವೆ ಸುವಾಬ ಜಂಗು ಮರ ನಗುಸೋಳೆ ಸುವಾಬ ಸುವಿ ಸುವಾಬ ಜಂಗು ಮರ ನಗುಸೋಳೆ ಸುವಾಬ ಸುವೆ ಸುವಾಬ ಜಂಗು ಮರ ನಗುಸ ಕಣಗಾಲು ನೇತ್ರರು ತಂದಿಡಿರೆ ಕಳಸಾಕೆ ನೇತ್ರ ಕಂದಿಡಿರೆ ಕಳಸಾಕೆ ಸುವಾಬ ಸುವೆ ಸುವಾಬ ಸುವಾಬ ಸುವಿ ಸುವಾಬ ಸುವಾಬ ಶಿವನೇ ಸುವಾಬ ಸುವೆ ಸುವಾಬ ಸುವಾಬ ಶಿವನೇ ಸುವಾಬ ತುರುವೇಕೆರೆ ತಾಲೂಕು ನೀರುಗುಂಟಿಯಪ್ಪಳ್ಳಿದ ನಾಗಮ್ಮ ಹಾಗೂ ಸಂಗಡಿಗರಿಂದ ಶೋಭಾನೆ ಪದವನ್ನು ಇದುವರೆಗೆ ಕೇಳ್ತಾ ಇದ್ದಾರೆ. ಇನ್ನು ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಿತ್ತನೆ ಪೂರ್ವ ಭೂಮಿ ಸಿದ್ಧತೆ ಈ ವಿಷಯವಾಗಿ ಡಾಕ್ಟರ್ ಶುಭಶ್ರೀ ಕೆ ಎಸ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ, ನಂತರ ತಿಪಟೂರು ತಾಲೂಕು ಅರುಳುಗುಪ್ಪೆಯ ತಿಮ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿರಂಗ ಕೇಳಿದರೆ ಇದು ಆಕಾಶವಾಣಿ ಬೆಂಗಳೂರು, ಸಮಯ 7:30. ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ.